ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಹಾಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಅನುಭವ. ಈ ಕುರಿತು ರಹಮತ್ ಹುಸೇನ್ ಅವರೊಡನೆ ಸಂದರ್ಶನ. ನಮಸ್ಕಾರ ಹುಸೇನ್ ಅವರೇ. ನಮಸ್ತೆ ಸರ್. ಹುಸೇನ್ ಅವರಿಗೆ ಎಷ್ಟಿದೆ ಜಮೀನು? ನಮಗೆ ಒಂದೂವರೆ ಎಕರೆ ಇದೆ ಸರ್. ಒಂದೂವರೆ ಎಕರೆ ಇದೆಯಾ? ಏನ್ ಬೆಳಿತೀರಿ? ಭತ್ತ ಬೆಳಿತೀವಿ, ಜೋಳನು ಬೆಳಿತೀವಿ. ಕುಷ್ಕಿಯಲ್ಲಿ ಜೋಳ ಬೆಳಿತೀನಿ ಸರ್. ಅದು ಒಂದೂವರೆ ಎಕರೆನಲ್ಲಿ? ಅಲ್ಲ, ಒಂದೂವರೆ ಎಕರೆ ಗದ್ದೆ ಭತ್ತದ್ದು. ಅದು ಕುಷ್ಕಿ ಒಂದ್ ಎಕರೆ ಇದೆ ಸರ್. ಕುಷ್ಕಿ ಒಂದ್ ಎಕರೆ ಇದೆ, ಅದರಲ್ಲಿ ಜೋಳ ಬೆಳಿತೀರಿ. ಇನ್ನು ಒಂದೂವರೆ ಎಕರೆನಲ್ಲಿ ಭತ್ತ ಬೆಳಿತೀವಿ. ಭತ್ತ ಬೆಳಿತೀವಿ ಸರ್. ಎರಡು ಬೆಳೆ? ಎರಡು ಬೆಳೆ ಭತ್ತ. ನಿಮ್ಗೇನ್ರಿ, ನೀರು ಸಮೃದ್ಧಿಯಾಗಿ ಸಿಗುತ್ತೆ, ನಾಲ ಪಕ್ಕನ ಇದೀರಿ ನೀವು ಅಲ್ವಾ? ಹೌದು ಸರ್, ನೀರು ಚೆನ್ನಾಗಿ ಸಿಗುತ್ತೆ. ಈಗ ವಿಪರೀತ ನೀರು ಪೋಲ್ ಮಾಡ್ತಾ ಇದಾರೆ ಈ ನಾಲ ಜಮೀನವರು ಅಂತ ಹೇಳ್ತಾರೆ. ಈಗ ನೀರನ್ನ ಕಡಿಮೆ ಬಳಸಿ ಭತ್ತ ಬೆಳೆಯುವ ಕ್ರಮಗಳನ್ನು ಏನಾರು ಅಳವಡಿಸಿಕೊಂಡಿದ್ರೆ? ಹೌದು ಸರ್, ತುಂಬಾನೇ ವೇಸ್ಟ್ ಮಾಡ್ತಾ ಇದಾರೆ ಸರ್ ನೀರಂತೂ. ಅದು ಆದಷ್ಟು ಎಷ್ಟು ಕಡಿಮೆ ಮಾಡ್ತಾರೆ ಅಷ್ಟು ಒಳ್ಳೇದು ಸರ್. ನೀರು ಒಣಗಿಸಿ ಒಣಗಿಸಿ ಬಿಡ್ತಾ ಇದ್ರೆ ಬೆಳೆನು ಚೆನ್ನಾಗಿ ಬರುತ್ತೆ ಸರ್. ಈಗ ನಿಮ್ಮ ಬೇಸಾಯ ಕ್ರಮಗಳನ್ನ ಹೇಳಿ. ಯಾವಾಗ ನೀವು ಅದನ್ನ ಬೀಜದ ಭತ್ತನ ಸಸಿ ಮಡಿವೆ ತಯಾರು ಮಾಡ್ತೀರಿ, ಹೇಗ್ ಮಾಡ್ತೀರಿ? ನಾವು ಬರೋಟ್ಲು ಅಂತ ಹಾಕಿದ್ರೆ ಸರ್, ಅದು ಜನವರಿಯಲ್ಲಿ, ಜನವರಿ 1ನೇ ತಾರೀಕಿಂದ 5ನೇ ತಾರೀಕು ಹಾಕ್ತೀವಿ ಸರ್. ಬರವಟ್ಲು? ಬರವಟ್ಲು. ಏನಂದ್ರೆ ಬರವಟ್ಲು ಅಂದ್ರೆ ಒಣ ಒಟ್ಲು ಅಂತ ಹೇಳಿ. ಒಣ ಮಣ್ಣಿನಲ್ಲಿ ನೀವು ಅದ ಮಾಡ್ಬಿಟ್ಟು ಆಮೇಲೆ ಭತ್ತ ಹಾಕಿ ಮಣ್ಣು ಮುಚ್ಚಿ ಆಮೇಲೆ ನೀರು ಕಟ್ತೀವಿ ಸರ್. ಒಂದ್ಸರಿ ಕಟ್ಟಿದ್ರೆ ಅದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ. ಕೆಸರು ಹೊಟ್ಲು ಅಂದ್ರೆ ಜಾಸ್ತಿ ನೀರು ಬೇಕಾಗತ್ತೆ ಸರ್. ಬರ ಹೊಟ್ಲು ಅಂದ್ರೆ ಜಾಸ್ತಿ ನೀರು ತಗೊಳಲ್ಲ. ಒಂದ್ ಸರಿ ಕಟ್ಟಿದ್ರೆ ಅದು ಮತ್ತೆ ಪೂರ್ತಿ ಮೊಳಕೆ ಬರೋ ತನಕನು ನೀರ್ ಕಟ್ಟದ್ ಬೇಕಾಗಿಲ್ಲ ಸರ್. ಒಂದು 8-10 ದಿವಸ ಮಣ್ಣೆ ಮೊಳಕೆ ಎಲ್ಲ ಬಂದ್ಮೇಲೆ ಮತ್ತೆ ಮಣ್ಣು ಒಂದ್ಸರಿ ಸ್ವಲ್ಪ ಗೂಡಿಸ್ಬಿಟ್ಟು ಆಮೇಲೆ ನೀರ್ ಕಟ್ಟಬೇಕು. ಈಗ ಸಸಿ ಯಾವ್ದ್ರಲ್ಲಿ ಚೆನ್ನಾಗಿ ಬರುತ್ತೆ? ಬರ ಹೋಟ್ಲು ಚೆನ್ನಾಗಿ ಬರುತ್ತೆ, ನೀರಿಂದ ಚೆನ್ನಾಗಿ ಬರುತ್ತಾ? ಬರ ಹೋಟ್ಲಲ್ಲಿ ಚೆನ್ನಾಗಿ ಬರುತ್ತೆ ಸರ್. ಒಂದು ಭತ್ತನು ವೇಸ್ಟ್ ಆಗಲ್ಲ. ವೇಸ್ಟ್ ಆಗಲ್ಲ? ವೇಸ್ಟ್ ಆಗಲ್ಲ. ಅದು ಮುಖ್ಯ ಮುಖ್ಯ ಸರ್. ಫುಲ್ ಬರುತ್ತೆ. ಕೆಸರು ಹೋಟ್ಲಲ್ಲಿ ಸ್ವಲ್ಪ ಒಳಗೆ ಕೆಸರಲ್ಲಿ ಹೋಗಿದ್ದು ಭತ್ತ ಎಲ್ಲ ಸ್ವಲ್ಪ ವೋಕ್ ಆಗತ್ತೆ ಸರ್. ಈಗ ಸಸಿ ಮಡಿ ತಯಾರು ಮಾಡಬೇಕಾದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ಹಾಕ್ತೀವಿ, ಮಿಶ್ರಣ ಮಾಡಿ ಮಾಡ್ತೀರಾ? ಕೊಟ್ಟಿಗೆ ಗೊಬ್ಬರ ಹೊಡಿತೀವಿ ಸರ್. ನಮ್ಗೆ ದನಾನು ಇದಾವೆ ಸರ್, ಹಸುಗಳು ಇದಾವೆ. ಎಷ್ಟಿದೆ ಹಸು? ಹಸು ಒಂದ್ 8 ಇದಾವೆ ಸರ್. ಓ, 8 ಹಸುಗಳಿವೆ. ಹ್ಮ್ ಸರ್. ಸಗಣಿನೇನು ಕಾಂಪೋಸ್ಟ್ ಮಾಡ್ತಿರೋ ಅಥವಾ ಹಾಗಿನ ಸಗಣಿ ನೇರವಾಗಿ ಭೂಮಿಗೆ ಹಾಕ್ಬಿಡ್ತಿರೋ? ಏನ್ ಮಾಡ್ತೀವಿ? ಹಂಗೆ ಒಂದ್ ತಿಪ್ಪೆ ಮಾಡ್ತೀವಿ ಸರ್. ತಿಪ್ಪೆ ಮಾಡಿ ರಾಶಿ ಮಾಡಿ ಆಮೇಲೆ ಹೊಡಿತೀವಿ ಸರ್. ವರ್ಷಕ್ಕೊಂದ್ಸರಿ ಎಲ್ಲ ಗದ್ದೆಗೆ ಹಿಸ್ತಾರೆ. ಸಸಿ ಮಡಿ ತಯಾರು ಮಾಡಿ ಎಷ್ಟು ದಿವಸದ ನಂತರ ನಾಟಿ ಮಾಡ್ತೀರಿ ನೀವು? ನಾವು 20-22 ದಿವಸಕ್ಕೆ ನಾಟಿ ಮಾಡ್ತೀವಿ ಸರ್. 22 ದಿವಸಕ್ಕೆ? ಹ್ಮ್ ಸರ್. ಅಷ್ಟೊಳಗೆ ಎಲ್ಲ ಬಂದ ಬರುತ್ತೆ ಸರ್, ಸಸಿ ಚೆನ್ನಾಗಿ ಬರುತ್ತೆ. ಈಗ ಕೂಲಿ ಕಾರ್ಮಿಕರ ಸಮಸ್ಯೆ ಅಂತಾರೆ ನಿಮ್ ಸರ್? ಬಹಳನೇ ಸಮಸ್ಯೆ ಇದೆ ಸರ್, ಕೂಲಿ ಕಾರ್ಮಿಕರದ್ದು ಬಹಳ ಸಮಸ್ಯೆ ಇದೆ ಸರ್. ಈಗ ಮತ್ತೆ ಹೆಂಗ್ ಮಾಡ್ತೀರಿ? ಸ್ವಲ್ಪ ಕಷ್ಟನೇ ಇದೆ ಸರ್, ಅಲ್ಲಿ ನಾವೇ ಸ್ವಲ್ಪ ಸ್ವಂತ ಕೆಲಸ ಮಾಡ್ಬೇಕು. ನಾಟಿಗೆ ಬೇಸಾಯ ಇದಕ್ಕೆ ಮಾತ್ರ ಕೂಲಿಗೆ ಕರ್ಕೊಂತ ಇದ್ ಮಾಡೋದ್ರೆ ಮಾತ್ರ ಸ್ವಲ್ಪ ಆಗತ್ತೆ ಸರ್, ಇಲ್ಲಾಂದ್ರೆ ಕಷ್ಟ ಇದೆ. ಮತ್ತೆ ಉಳಿದಿದ್ದಕ್ಕೆಲ್ಲವಾ? ಉಳಿದಿದ್ದೆಲ್ಲ ನಾವೇ ಆದಷ್ಟು ಬದ ಕೊಚ್ಚೋದು, ಬದ ಹಾಕೋದು ಇವೆಲ್ಲ ನೋಡ್ಕೊಳ್ಬೇಕು. ಯಂತ್ರಗಳನ್ನ ಏನಾದ್ರು ಬಳಸ್ತೀರಾ ಈಗ ಈ ತರ ಕೃಷಿಗೆ? ಟಿಲ್ಲರ್ ಇಟ್ಕೊಂಡಿದೀವಿ ಸರ್. ಟಿಲ್ಲರ್ ಇಟ್ಕೊಂಡಿದ್ರಿ ಮಣ್ಣು ಹದ ಮಾಡ್ಲಿಕ್ಕೆ? ಮಣ್ಣ ಬೇಸ ಹೊಡಿಯಕ್ಕೆ. ನಾಟಿ ಮಾಡಿ ನಂತರದಲ್ಲಿ ಮೇಲ್ಗೊಬ್ಬರ ಏನೇನ್ ಕೊಡ್ತೀರಿ? ನಾಟಿಗೆ ಒಂದು ಮೂಟೆ ಗೊಬ್ಬರ ಕೊಡ್ತೀವಿ ಸರ್. ಯಾವುದು? ಕಾಂಪ್ಲೆಕ್ಸ್ 17-17 ಕೊಡ್ತೀವಿ ಸರ್. ಆಮೇಲೆ ಒಂದು 20 ದಿವಸಕ್ಕೆ ಕಳೆ ತೆಗಿತೀವಿ ಸರ್. 20 ದಿವಸಕ್ಕೆ ಕಳೆ ತೆಗ್ದಿ 2 ಮೂಟೆ ಗೊಬ್ಬರ ಕೊಡ್ತೀವಿ ಸರ್. ಯಾವ್ದು? ಅವಾಗ ಸ್ವಲ್ಪ ಮಿಶ್ರಣೆ ಮಾಡ್ತೀವಿ ಸರ್, ಸ್ವಲ್ಪ ಪೊಟಾಶ್, ಯೂರಿಯಾ, ಕಾಂಪ್ಲೆಕ್ಸ್ 3 ಸೇರಿಸಿ ಕೊಡ್ತೀವಿ ಸರ್. ಆನಂತರ ಕಳೆಗೆ 20 ದಿವಸ ಬಿಟ್ಟು ಮತ್ತೆ ಕಳೆ ತೆಗಿತೀವಿ ಸರ್. ಲಾಸ್ಟ್ ಗೊಬ್ಬರ ಅಂತ ಹೇಳಿ ಮತ್ತೆ ಲಾಸ್ಟ್ ನಲ್ಲಿ ಒಂದ್ಸರಿ ಯೂರಿಯಾ ಪೊಟಾಶ್ ಸ್ವಲ್ಪ. ಎಷ್ಟು ದಿವಸಕ್ಕೆ ಕೊಡ್ತೀರಾ ಅದನ್ನ? 50 ದಿವಸ ಕೊಡ್ತೀವಿ ಸರ್. 50 ದಿವಸ ಕೊಡ್ತೀರಿ? ಯೂರಿಯಾ ಮತ್ತೆ ಪೊಟಾಶ್ ಎರಡು ಮಿಶ್ರಣ ಮಾಡಿ ಕೊಡ್ತೀವಿ. ಅದು 3ನೇ ಕಂತಿನ ಗೊಬ್ಬರ ಸರ್. ಈಗ ಸಾಮಾನ್ಯವಾಗಿ ಬೆಳೆ ಚೆನ್ನಾಗಿ ಬರಬೇಕು, ಹೊಸರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಯೂರಿಯಾ ಬಳಸ್ತಾ ಇರೋ ರೈತರು? ಇಲ್ಲ ಸರ್, ಆತರ ಬಳಸ್ಬಿಟ್ರೆ ಒಂಥರ ಇದಾಗ್ಬಿಡತ್ತೆ ಸರ್, ಹಸಿರು ಬರುತ್ತೆ. ಆಮೇಲೆ ಒಂದೇ ಸರಿ ಕುಕ್ ಬಿಡತ್ತೆ ಸರ್, ಕುಕ್ಕತ್ತೆ ಅಂದ್ರೆ ಹಸಿರು ಸೊಪ್ಪು ಬಂದಂಗ್ ಬಂದ್ಬಿಟ್ಟು ಬಾಡೋಗ್ಬಿಡತ್ತೆ ಸರ್, ಜಲ್ದಿ ಬಾಡತ್ತೆ. ಓಹೋಹೋ. ಯೂರಿಯಾ ಜಾಸ್ತಿ ಹಾಕಕ್ಕೆ ಹೋಗುತ್ತೆ ಸರ್, ಆದ್ರೆ ಒಂದ್ ಎಕರೆಗೆ ನಾವು ಹಾಕದಷ್ಟು ಏನೊಂದು 15-20 ಕೆಜಿ ಅಷ್ಟೇ. ಈಗ ಇಲಾಖೆಯವರು ಶಿಫಾರಸು ಮಾಡಿರ್ತಾರಲ್ಲ, ಆ ಕ್ರಮದಲ್ಲಿ ನೀವೇನಾದ್ರು ಬಳಸ್ತೀರಾ ಗೊಬ್ಬರನ, ಅಥವಾ ನೀವು ಮುಂಚೆಯಿಂದ ಹೆಂಗ್ ಬಳಸ್ಕೊಂಡ್ಬರ್ತೀರಾ? ಮುಂಚೆಯಿಂದ ನಂಗೆ ಬಳಸ್ತಾ ಇದೀವಿ ಸರ್, ಒಂದೆರಡು ಸರಿ ಹೋಗಿದ್ದೆ ನಾನು ಕೃಷಿ ಇದಕ್ಕೆ, ಅವ್ರು ಹೇಳಿದ್ದು ಪರವಾಗಿಲ್ಲ, ಅದನ್ನು ಇದ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಈಗ ಎರಡು ಬೆಳೆ ತೆಗಿತೀರಿ? ಈಗ ಭತ್ತದ ತಳಿನೂ ಅಷ್ಟನೇ, ಪ್ರತಿ ಬೆಳೆಗೂ ಚೇಂಜ್ ಮಾಡ್ತಿರೋ ಅಥವಾ ಅದೇ ತಳಿನ ಮುಂದುವರ್ಸಕ್ಕೆ ಹೋಗ್ತೀರಾ? ಪ್ರತಿ ಬೆಳೆಗೂ ಬೇರೆ ಬೇರೆ ತಗೊಂಡ್ಬರ್ತಾ ಇದೀವಿ ಸರ್ ಭತ್ತ.

ಚೆನ್ನಾರಿಗ ಪಾವಣವೇ ಚಿನ್ನ ಬೆಳವಾರೇ ಮಾಲಿನಾಡ ಚಿನ್ನ ಬೆಳವಾರೇ ಮಾಲಿನಾಡ ಚಿನ್ನ ಬೆಳವಾರೇ ಮಾಲಿನಾಡಿನ ಮಕ್ಕಳ ಚಿನ್ನದ ಸಾಸೋವೇ ತೊಳುದಾರೆ ಚಿನ್ನದ ಸಾಸೋವೇ ತೊಳುದಾರೆ ಮುತ್ತಿನ ಜಗಲಿ ಮ್ಯಾಲೆ ಮೊತ್ತ ಕಿರಾಡಾಳ ಮೊತ್ತೈದೇ ನಮಗೆ ಕೊಡಿರೇಯ್ಯ ಮೊತ್ತೈದೇ ನಮಗೆ ಕೊಡಿರೇಯ್ಯ ಮೊತ್ತೈದೇ ನಮಗೆ ಕೊಡಿರೇಯ್ಯ ಗಟ್ಟಾದ ಮೊತ್ತ ಏರಾಡ ಮಗನಿಗೆ ಮೊತ್ತ ಏರಾಡ ಮಗನಿಗೆ ಮೊತ್ತ ಮೊತ್ತಂಬಾದ ಮೊತ್ತಾರಿಗ ಪಾವಣವೇ ಮೊತ್ತ ಬೆಳೆಯೋದ ವಳಿಸಾಲ ಮೊತ್ತ ಬೆಳೆಯೋದೇ ವಳಿಸಾಲ ಮೊತ್ತ ಬೆಳವಾದೇ ವಳಿಸಾಲಿನ ಮಕ್ಕಳ ಮೊತ್ತಿನ ಸಾಸೋವೇ ತೊಳುದಾರೆ ಮೊತ್ತಿನ ಸಾಸೋವೇ ತೊಳುದಾರೆ ಅವಳದ ಜಗಲಿ ಮ್ಯಾಲೆ ಅವಳ ಕಿರಾಡೋಳ ಅರದಿಯ ನಮಗೆ ಕೊಡಿರೇಯ್ಯ ಅರದಿಯ ನಮಗೆ ಕೊಡಿರೇಯ್ಯ ಅರದಿಯ ನಮಗೆ ಕೊಡಿರೇಯ್ಯ ಗಟ್ಟಾದ ಅವಳ ಏರಾಡ ಮಗನಿಗೆ ಅವಳ ಏರಾಡ ಮಗನಿಗೆ ಅವಳ ಅವಳಂಬಾದ ಅವಳ ಪಾವಣವೇ ಅವಳ ಬೆಳೆಯೋದ ಮಲೆನಾಡ ಅವಳ ಬೆಳೆಯೋದೇ ಮಲೆನಾಡ ಅವಳ ಬೆಳೆಯೋದೇ ಮಲೆನಾಡಿನ ಮಕ್ಕಳ ಅವಳದ ಸಾಸೋವೇ ತೊಳುದಾರೆ ಅವಳದ ಸಾಸೋವೇ ತೊಳುದಾರೆ ಮಂಡಿಗ ತೊಳೆದ ಹಾಕಿ ದಂಡೆ ಗಟ್ಟಿ ಇದಾವೆ ಭೂಮಂಡಲ ಅಳೋರ ಮಗನಿಗೆ ಭೂಮಂಡಲ ಅಳೋರ ಮಗನಿಗೆ ಭೂಮಂಡಲ ಅಳೋರ ಮಗನ ಮಂಡೆ ಮ್ಯಾಲೆ ರಾಶಿ ಗಟ್ಟಾವೇ ಮುಳಿಯ ಮ್ಯಾಲೆ ರಾಶಿ ಗಟ್ಟಾವೇ ಮುಳಿಯ ಮ್ಯಾಲೆ ದಂಡಿಗ ತೊಳೆದಕ್ಕೆ ಮಂಡೆ ಗಟ್ಟಿದಾವೆ ದೇಶ ಹಾಳಾರ ಮಗನಿಗೆ ದೇಶ ಹಾಳಾರ ಮಗನಿಗೆ ದೇಶ ಹಾಳಾರ ಮಗನ ಮಂದಯ್ಯಾಗಯ ರಾಶಿ ಗಟ್ಟಾವೇ ಮುಡಿಯ ಮ್ಯಾಲೆ ರಾಶಿ ಗಟ್ಟಾವೇ ಮುಡಿಯ ಮ್ಯಾಲೆ ಬಡಗಲ ಸೀಮೆಗೋಗಿ ಬೆಡಗಿನ ಗೊಂಬೆ ತಂದೋ ನಾವಪ್ಪಿ ನನ್ನ ಮನವಪ್ಪಿ ನಾವಪ್ಪಿ ನನ್ನ ಮನವಪ್ಪಿ ನಾವಪ್ಪಿ ನನ್ನ ಮನವಪ್ಪಿ ತಂದಂತವಳ ಐಸರ ಬಡ ನನ್ನ ಬಳಗಾವಿ ಐಸರ ಬಡ ನನ್ನ ಬಳಗಾವಿ ತೆಂಕಲ ಸೀಮೆಗೋಗಿ ಕಂಚನ ಗೊಂಬೆ ತಂದೋ ನಾವಪ್ಪಿ ನಮ್ಮ ಮನವಪ್ಪಿ ನಾವಪ್ಪಿ ನಮ್ಮ ಮನವಪ್ಪಿ ನಾವಪ್ಪಿ ನನ್ನ ಮನವಪ್ಪಿ ತಂದಂತವಳ ಸಂತಸ ಬಡ ನನ್ನ ಬಳಗಾವಿ ಸಂತಸ ಬಡ ನನ್ನ ಬಳಗಾವಿ ಬಡಗಲ ಸೀಮೆಗೋಗಿ ಬೆಳಗಿನ ಗೊಂಬೆ ತಂದೋ ನಾವಪ್ಪಿ ನಮ್ಮ ಮನವಪ್ಪಿ ನಾವಪ್ಪಿ ನಮ್ಮ ಮನವಪ್ಪಿ ನಾವಪ್ಪಿ ನಮ್ಮ ಮನವಪ್ಪಿ ತಂದಂತವಳ ಐಸಿರ ಬಡ ನನ್ನ ಬಳಗಾವಿ ಐಸರೆ ಬಡೋ ನಾನ ಬಳಗಾವೆ ಅಕ್ಕನೆ ಕಂದೈನ ಒಂದಿಲೆ ಕುಂತಿರೋ ಎಣ್ಣೆ ಒಲೆ ಮುರಿಯೊಂದೋ ಒಳ ಮಾತ ಒಲೆ ಮುರಿಯೊಂದೋ ಒಳ ಮಾತ ಒಲೆ ಮುರುದಾರೆ ಒಂಪ್ಯಾರೆ ನಮ್ಮರೋ ನಾನೊಪ್ಪಿ ನನ್ನ ಮನವಪ್ಪಿ ನಾನೊಪ್ಪಿ ನನ್ನ ಮನವಪ್ಪಿ ಅತ್ತೆಯ ಮಗ ಕಣೆ ಗಂಟಿನ ಬೆಣಿ ಕಣೆ ಅರದಿ ಪಾರ್ವತಿಯ ವರ ಕಣೆ ಅರದಿ ಪಾರ್ವತಿಯ ವರ ಕಣೆ ಮಾವನ ಮಗ ಕಣೆ ಮುತ್ತಿನ ಬಲಿ ಕಣೆ ನಿಸ್ತ್ರ ಪಾರ್ವತಿಯ ವರ ಕಣೆ ನಿಸ್ತ್ರ ಪಾರ್ವತಿಯ ವರ ಕಣೆ ಅಪ್ಪನೆ ಕಂದೈನ ಒಂದೇ ಕುಂತಿರೋ ಎಣ್ಣೆ ಬಂದಿ ಮುರಿಯೊಂದೋ ಒಳ ಮಾತ ಬಂದಿ ಮುರಿಯೊಂದೋ ಒಳ ಮಾತ ಬಂದಿ ಮುರುದಾರೆ ಒಪ್ಪ್ಯಾರೆ ನಮ್ಮರೋ ನಾವೊಪ್ಪಿ ನಮ್ಮ ಮನವೊಪ್ಪಿ ನಾವೊಪ್ಪಿ ನಮ್ಮ ಮನವೊಪ್ಪಿ ನಾವೊಪ್ಪಿ ನನ್ನ ಮನವೊಪ್ಪಿ ತಂದಂತಳ ಸಂತೋಷ ಬಿಡು ನನ್ನ ಬಳಗಾವೆ ಸಂತೋಷ ಬಿಡು ನನ್ನ ಬಳಗಾವೆ ಮಲ್ಲಿಗೆ ಒವೇಲಿ ಮಾಡರಂದಾರತಿ ಮಲ್ಲಗಾನಕ್ಕೇರು ಪಾಡೋ ತಲೆ ಮಲ್ಲಗಾನಕ್ಕೇರು ಪಾಡೋ ತಲೆ ಮಲ್ಲಗಾನಕ್ಕೇರು ಪಾಡೋ ತಲೆ ಗಟ್ಟಿಯ ಮಲ್ಲಂಗೆ ಕಸ್ತೂರಿ ಮಲ್ಲೇಶಗೆ ಜಯ ಮಂಗಳವನಿಚ್ಚ ಶುಭ ಮಂಗಳ ಜಜಿಯ ಒವೇಲಿ ಮಾಡರಂದಾರತಿ ಜನಗಾನಕ್ಕೇರು ಪಾಡೋ ತಲೆ ಜನಗಾನಕ್ಕೇರು ಪಾಡೋ ತಲೆ ಜನಗಾನಕ್ಕೇರು ಪಾಡೋ ತಲೆ ಗಟ್ಟಿಯ ಜಾಣಂಗೆ ಕಸ್ತೋರಿ ಮಲ್ಲೇಶಗೆ ಜಯ ಮಂಗಳವನಿಚ್ಚ ಶುಭ ಮಂಗಳ ಮಲ್ಲಿಗೆ ಒವೇಲಿ ಮಾಡರಂದಾರತಿ ಮಲ್ಲಗಾನಕ್ಕೇರು ಪಾಡೋ ತಲೆ ಮಲ್ಲಗಾನಕ್ಕೇರು ಪಾಡೋ ತಲೆ ಮಲ್ಲಗಾನಕ್ಕೇರು ಪಾಡೋ ತಲೆ ಗಟ್ಟಿಯ ಮಲ್ಲಂಗೆ ಕಸ್ತೂರಿ ಮಲ್ಲೇಶಗೆ ಜಯ ಮಂಗಳವನಿಚ ಶುಭ ಮಂಗಳ ಹೂವಿನಲ್ಲಿ ಪೂಜಿಸುವೆ ಔಳದಲ್ಲಿ ಸಾರಸುವೆ ಮತ್ತೆ ಮಲ್ಲೇಶನ ವಾಲೇಸುವೆ ಮತ್ತೆ ಮಲ್ಲೇಶನ ವಾಲೇಸುವೆ ಮತ್ತೆ ಮಲ್ಲೇಶನ ವಾಲೇಸು ನಿಂದಿರವರಿಗೆ ಕಟ್ಟಸುವೆ ಕಲಗುಡಿಯ ಮಕಮಂತ್ಮವ ಜಯ ಮಂಗಳವನಿಚ್ಚ ಶುಭ ಮಂಗಳ ಹಾಲಿನಲ್ಲಿ ಪೂಜಿಸುವೆ ತುಪ್ಪದಲ್ಲಿ ಸಾರಸುವೆ ಮತ್ತೆ ಮಲ್ಲೇಶನ ತೂಗೇಸುವೆ ಮತ್ತೆ ಮಲ್ಲೇಶನ ತೂಗೇಸುವೆ ಮತ್ತೆ ಮಲ್ಲೇಶನ ತೂಗಿಸಿಂದಿರವರಿಗೆ ಕಟ್ಟಸುವೆ ಕಲಗುಡಿಯ ಮಕಮಂತ್ಮವ ಜಯ ಮಂಗಳವನಿಚ್ಚ ಶುಭ ಮಂಗಳ. ಇದುವರೆಗೂ ಕಡೂರು ತಾಲೂಕು ಕೋಡಿಹಳ್ಳಿಯ ಕರಡಿ ರುದ್ರಮ್ಮ ಮತ್ತು ತಂಡದವರಿಂದ ಬೀಸೋ ಕಲ್ಲಿನ ಪದಗಳನ್ನು ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.